ಕೆಲಸಗಳ ಮಧ್ಯದಲ್ಲೂ ಅವರು ನಮಗಾಗಿ ಬಿಡು ಮಾಡಿಕೊಂಡ್ರು. ಈಗ ಅವರ ಜೊತೆಗೆ ನಾವು ಮಾತನಾಡ್ತಿದ್ವಿ ಶ್ರೋತೃಗಳೇ. ಅವರ ಕೃಷಿ ಹೇಗಿದೆ, ಏನ್ ಕೆಲಸ ಮಾಡ್ತಿದ್ದಾರೆ, ಯಾಕಾಗಿ ಭತ್ತವನ್ನ ಈಗಲೂ ಬೆಳೀತಿದ್ದಾರೆ ಅನ್ನೋದನ್ನ ಈಗ ತಾವು ಆಲಿಸಿಕೊಳ್ಬಹುದು. ಚೌರೀರ ಜಗತ್ ತಿಮ್ಮಯ್ಯ ಅವರು ಬಾಟ್ನಿಯಲ್ಲಿ ವ್ಯಾಸಂಗ ಮುಗಿಸಿದರು. ತಮ್ಮ ಪದವಿಯ ನಂತರ ಉಪನ್ಯಾಸ ಕೆಲಸಕ್ಕೆ ಬಂದರು, ಕೃಷಿಯನ್ನು ಬಿಟ್ಟಿಲ್ಲ. ಹೊದ್ದೂರು ಪಾಡಂಗೇರಿ ಗ್ರಾಮದಿಂದಲೇ ಅವರು ನಿತ್ಯವೂ ಮಡಿಕೇರಿಗೆ ಹೋಗಿ ಬರ್ತಾರೆ. ಗ್ರಾಮೀಣ ಪರಿಸರವನ್ನೇ ಇಷ್ಟಪಟ್ಟು ಸ್ವೀಕರಿಸಿಕೊಂಡು ಪತ್ನಿಯೊಂದಿಗೆ ಹಾಲಿ ಅಮ್ಮನೊಂದಿಗೆ ಅಲ್ಲೇ ವಾಸ ಇದ್ದುಕೊಂಡು ನಿಭಾಯಿಸಿಕೊಂಡು ಹೋಗ್ತಿದ್ದಾರೆ. ಈಗ ಅವರ ಅನುಭವಗಳನ್ನು ಪ್ರಸಾರ ಮಾಡ್ತಿದ್ವಿ ಕೇಳಿದರೆ. ಚೌರೀರ ಜಗತ್ ತಿಮ್ಮಯ್ಯನವರೇ, ತಾವು ಓದಿದ್ದು ಏನೇನು, ಎಲ್ಲೆಲ್ಲಿ? ನಾನು MSc ಬಾಟ್ನಿ ಮಾಡಿದ್ದೀನಿ. ಬಿಗಿನಿಂಗ್ ಸ್ಟಡೀಸ್ ಎಲ್ಲ ಹೊದ್ದೂರಿನಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ, ಆಮೇಲೆ ಮೂರ್ನಾಡ್ ಹೈಸ್ಕೂಲ್ನಲ್ಲಿ ಓದಿ, ಮತ್ತೆ ಉಡುಪಿ MGM ಕಾಲೇಜು, ಮತ್ತೆ ಮೈಸೂರಿನಲ್ಲಿ ಓದಿ, ಕೊನೆಗೆ ಮಡಿಕೇರಿನಲ್ಲೇ PhD ಮಾಡಿದ್ದೀನಿ ನಾನು. MSc PhD ಮಾಡಿಕೊಂಡು ಉಪನ್ಯಾಸ ವೃತ್ತಿಗೆ ಯಾವಾಗ ಬಂದ್ರಿ? 1984 ಉಪನ್ಯಾಸ ವೃತ್ತಿಗೆ ಸೇರ್ಕೊಂಡಿದ್ದೀನಿ ನಾನು. ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ? ಮಡಿಕೇರಿನಲ್ಲೇ ಸ್ವಲ್ಪ ಸಮಯ ಮಾತ್ರ ಮಂಗಳೂರು ಯೂನಿವರ್ಸಿಟಿ ಕಾಲೇಜಿಗೆ ಹೋಗಿದ್ದೆ, ಬಿಟ್ಟರೆ ಮಡಿಕೇರಿನಲ್ಲೇ ನನ್ನ ಸರ್ವಿಸ್ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. MSc ಬಾಟ್ನಿ ವ್ಯಾಸಂಗ ಮಾಡಿದ್ರಿ, PhDಯಲ್ಲಿ? PhDಯಲ್ಲಿ ಬ್ಲಾಕ್ ಮಿಲ್ಡ್ಯೂಸ್ ಆಫ್ ಕೊಡಗು ಅಂತೇಳಿ, ಕಪ್ಪು ಶಿಲೀಂಧ್ರಗಳು, ಇದನ್ನು ಸ್ಟಡಿ ಮಾಡುವಾಗ ನನಗೆ ನಮ್ಮ ಕೊಡಗಿನ ವೆಜಿಟೇಷನ್ ಎಲ್ಲವನ್ನು ಚೆನ್ನಾಗಿ ಅರ್ಥ ಮಾಡ್ಲಿಕ್ಕೆ ಆಯ್ತು. ಇವಾಗಲೂ ಅಷ್ಟೇ, ಎಲ್ಲ ಮರ ಗಿಡಗಳ ಹೆಸರೆಲ್ಲ, ಬೊಟಾನಿಕಲ್ ನೇಮ್ ಎಲ್ಲ ಚೆನ್ನಾಗಿ ಪರಿಚಯ ಇದೆ. ಶಿಲೀಂಧ್ರಗಳ ಸ್ಟಡಿ ಮಾಡಿದ್ದು ತುಂಬಾ ಖುಷಿ ತಂದಿದೆ ನನಗೆ. ಬ್ಲಾಕ್ ಮಿಲ್ಡ್ಯೂಸ್, ಪೌಡ್ರಿ ಮಿಲ್ಡ್ಯೂ, ಇನ್ನು ಬೇರೆ ಬೇರೆ ಮಿಲ್ಡ್ಯೂ ಅಂತ ಹೇಳ್ತಾರೆ, ಅಂದ್ರೆ ಒಂಥರ ಬೂದಿ ರೋಗ ಅಂತ ಅನ್ಕೊಂಡು ಹೇಳೋದಿದೆ, ಅದ್ರ ಬಗ್ಗೆ 4 ಅಧ್ಯಯನ ಮಾಡಿದ್ದೇನೆ. ಅದು ನನಗೆ ಬಾಗಲಕೋಟೆ ಅವರು, ಹೊಸಗೌಡರ್ ಅಂತೇಳಿ ಅವರು, ಅದರದ್ದು ಎಕ್ಸ್ಪರ್ಟ್. ಅವರು TBGRI ಪಾಲೋಡ್ ಟ್ರಿವಾಂಡ್ರಮ್ ನಲ್ಲಿ ಕೆಲಸ ಮಾಡ್ತಿದ್ರು. ಅವರು ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ನನ್ನ ಗೈಡ್ ಆಕ್ಚುಲಿ ಡಾಕ್ಟರ್ ಜಯಶಂಕರ್ ಅಂತೇಳಿ, ಆದ್ರೆ ಹೊಸಗೌಡರ್ ಅವರು ಈ ಸಬ್ಜೆಕ್ಟ್ ನಲ್ಲಿ ಎಕ್ಸ್ಪರ್ಟ್. ಹಾಗೆ ಸ್ಟಡಿ ಮಾಡಿದಾಗ ಒಂದು 35 ಹೊಸ ಸ್ಪೀಶೀಸ್ ಬಂದಿದೆ. ನನಗೆ ಖುಷಿ ಏನಂದ್ರೆ ಆ ಸ್ಪೀಶೀಸ್ ಗಳಲ್ಲಿ ನನ್ನ ಮನೆ ಹೆಸರು ಇದೆ, ನನ್ನ ಊರಿನ ಹೆಸರು ಇದೆ, ಮತ್ತೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರ ಹೆಸರು ಇದೆ. ಇದೆಲ್ಲ ಹೊಸಗೌಡರ್ ಅವರು ಹೆಸರು ಹಾಕಿ ಇವಾಗ್ಲೂ ನಮ್ಮ ಫಂಗಲ್ ಬ್ಯಾಂಕ್ ನಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ. ಅದು ಅದ್ರ ಬಗ್ಗೆ ಸ್ವಲ್ಪ ವಿಚಾರವನ್ನ ಪ್ರಸ್ತಾಪ ಮಾಡಬಹುದಾ? ಬ್ಲಾಕ್ ಮಿಲ್ಡ್ಯೂಸ್, ಕಪ್ಪು ಶಿಲೀಂಧ್ರಗಳು, ಈ ಕುರಿತಂತೆ ಏನು ಅಧ್ಯಯನ ಮಾಡಿದ್ರಿ, ಮತ್ತೆ ಏನು ನಮ್ಮ ನಾಗರಿಕರಿಗೆ ರೈತರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಿ? ಬೇಸಿಕಲಿ ಕಪ್ಪು ಶಿಲೀಂಧ್ರಗಳಿಂದ ಅಷ್ಟೇನು ತೊಂದರೆ ಇಲ್ಲ, ಅವುಗಳು ಪ್ಯಾರಾಸೈಟ್ ಅಲ್ಲ. ಆದ್ರೆ ಎಲೆಗಳ ಮೇಲೆ ಕಪ್ಪು ಕಪ್ಪು ಚುಕ್ಕಿ ಇರೋದನ್ನು ಆ ಎಲೆಗಳನ್ನು ಕಲೆಕ್ಟ್ ಮಾಡಿ, ಅದನ್ನು ಐಡೆಂಟಿಫೈ ಮಾಡಿ, ಅದನ್ನು ಐಸೋಲೇಟ್ ಮಾಡಿ ನಾವು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ಅದೊಂದು ಲೋಕವೇ ಬೇರೆ. ಅದನ್ನು ನೋಡುವಾಗ ಮನಸ್ಸಿಗೆ ಸಿಗುವಷ್ಟು ಖುಷಿ ಬೇರೇನಿಲ್ಲ. ತುಂಬಾ ಬ್ಯೂಟಿಫುಲ್ ಆಗಿ ಬರ್ತದೆ ನೋಡ್ಲಿಕ್ಕೆ, ಕಪ್ಪು ಚುಕ್ಕಿ ಅದೆ, ಆದ್ರೆ ಅದನ್ನು ಮೈಕ್ರೋಸ್ಕೋಪ್ ನಲ್ಲಿ ನೋಡಿದಾಗಂತೂ ಬಹಳ ಬ್ಯೂಟಿಫುಲ್ ಆಗಿರ್ತದೆ. ಅದು ಈಚ್ ಸ್ಪೀಶೀಸ್ಗೆ, ಈಚ್ ಜೀನಸ್ಗೆ ಒಂದು ಸ್ಪೆಸಿಫಿಕ್ ಆದ ಫಂಗಸ್ ಇರ್ತದೆ, ಹೋಸ್ಟ್ ಸ್ಪೆಸಿಫಿಕ್. ಅದು ತುಂಬಾ ಚೆನ್ನಾಗಿರ್ತದೆ. ನಾನು ಆವಾಗಲೇ ಹೇಳಿದಾಗೆ ಒಂದು 35 ಹೊಸ ಸ್ಪೀಶೀಸ್ ನನ್ನ ಸ್ಟಡೀಸ್ ನಲ್ಲಿ ಬಂದಿದೆ. ಕೊಡಗಿನಲ್ಲಿ ಆ ರೀತಿಯ ಶಿಲೀಂಧ್ರಗಳು ಎಷ್ಟು ಕಾಣಿಸ್ತದವೆ ಅಥವಾ ನಿಮ್ಮ ಗಮನಕ್ಕೆ ಬಂದು? ಇನ್ನು ತುಂಬಾನೇ ಇದೆ. ನಾನು ಸ್ಟಡಿ ಮಾಡಿದ ಬರೀ ಮಡಿಕೇರಿ ತಾಲೂಕಿನ ಶಿಲೀಂಧ್ರ ಮಾತ್ರ. ನಮ್ಮಲ್ಲಿ ನಾಗರಹೊಳೆ ಇದೆ, ನಮ್ಮಲ್ಲಿ ಶೋಲಾ ಫಾರೆಸ್ಟ್ ಇದೆ ಅಂತ ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಆಗ್ಲಿಲ್ಲ. ತುಂಬಾ ದೀರ್ಘವಾದ ಸ್ಟಡಿ ಮಾಡಿದ್ರೆ ಇನ್ನೂ ಹೊಸ ಸ್ಪೀಶೀಸ್ ಬೇಕಾದಷ್ಟು ಸಿಗಬಹುದು ಅಂತ ಹೇಳೋದು ನನ್ನ ಭಾವನೆ. ಕಾಫಿ, ಕಾಳ್ಮೆಣಸು, ಭತ್ತ, ಬೇರೆ ಬೇರೆ ಬೆಳೆಗಳಲ್ಲೂ ಈ ಕಪ್ಪು ಶಿಲೀಂಧ್ರ ಕಾಣಿಸುತ್ತೆ. ಅಪಾಯಕಾರಿ ಅಲ್ಲದಿದ್ರೂ ಆಹಾರ ಉತ್ಪಾದನೆಗೆ ತುಸು ತೊಂದರೆ ಕೊಡಬಹುದು ಅಂತ ಅನ್ಸುತ್ತಲ್ವಾ? ಹಾ, ಲೀಫ್ ಸರ್ಫೇಸ್ ನಲ್ಲಿ ಇರೋದ್ರಿಂದ ಸ್ವಲ್ಪ ಫೋಟೋಸಿಂಥಸಿಸ್ ಗೆ ತೊಂದರೆ ಮಾಡಬಹುದು, ಆದ್ರೆ ಅಷ್ಟೇನು ಪ್ರಾಬ್ಲಮ್ ಕಾಣಲಿಲ್ಲ ನನಗೆ. ಪೇಪರ್ನಲ್ಲೂ ಕೂಡ ಐಸೋಲೇಟ್ ಮಾಡಿದ್ದೀನಿ, ಕಾಫಿಯಲ್ಲಿ ಅಷ್ಟರ ಮಟ್ಟಿಗೆ ಸಿಗ್ಲಿಲ್ಲ. ಪೇಪರ್ನಲ್ಲಂತೂ ಚೆನ್ನಾಗಿರುವ ಫಂಗಸ್ ಐಸೋಲೇಟ್ ಮಾಡಿದ್ದೀನಿ. ಬೇರೆ ಕೀಟಗಳಿಂದಲೂ ಈ ಶಿಲೀಂಧ್ರ ಹರಡುತ್ತಲ್ವಾ? ಕೀಟಗಳಿಂದ ಇಲ್ಲ, ಅದು ಯೂಶಲಿ ಏನಾಗ್ತದೆ ಅಂದ್ರೆ ಮಳೆಗಾಲ ಕಳೆದ ಕೂಡಲೇ ಅಕ್ಟೋಬರ್ ತಿಂಗಳಿನಲ್ಲಿ ಚೆನ್ನಾಗಿ ಫ್ಲರಿಶ್ ಆಗ್ತದೆ, ಅಪ್ ಟು ಸಮ್ಮರ್ ಬರುವವರೆಗೆ ತುಂಬಾ ಚೆನ್ನಾಗಿ ಬೆಳೀತದೆ, ಆಮೇಲೆ ಅಗೇನ್ ಬೇಸಿಗೆ ಜಾಸ್ತಿ ಆಯ್ತು ಅದು ಕಡಿಮೆ ಆಗ್ತದೆ. ಈ ಎಲೆಗಳ ಮೇಲೆ ಕೆಲವೊಂದು ಸಾರಿ ಇರುವೆಗಳಿಂದ ಅಥವಾ ಬೇರೆ ಕೀಟಗಳಿಂದ ಒಂದು ರೀತಿ ಸಿಹಿ ದ್ರವ ಸ್ರವಿಸಿ ಕಪ್ಪು ಬೆಳೀತದಲ್ಲ, ಆ ಶಿಲೀಂಧ್ರವ ಅಥವಾ ನೀವು ಅಧ್ಯಯನ ಮಾಡಿರುವ ಇನ್ನೊಂದು ಕಪ್ಪು ಶಿಲೀಂಧ್ರವ ಹೇಗೆ? ಈ ಕಪ್ಪು ಶಿಲೀಂಧ್ರ ಇದು ಹೋಸ್ಟ್ ಸ್ಪೆಸಿಫಿಕ್, ಇದು ಯಾವ್ದು ಇನ್ಸೆಕ್ಟ್ ಅದರಿಂದ ಸ್ಪ್ರೆಡ್ ಆಗೋದಿಲ್ಲ. ಒಂದು ಪರ್ಟಿಕ್ಯುಲರ್ ಹೋಸ್ಟ್ ನಿಗೆ ಒಂದು ತರದ ಫಂಗಸ್, ಇನ್ನೊಂದು ಗಿಡದ ಮೇಲೆ ಬರೋದಿಲ್ಲ, ಅದು ಅದು ಆ ಪರ್ಟಿಕ್ಯುಲರ್ ಪ್ರಭೇದದ ಮೇಲೆ ಮಾತ್ರ ಬರ್ತದೆ. ಅದು ನೋಡಿ, ಒಂದು ಸೂಕ್ಷ್ಮ ಜೀವಿ ಕಪ್ಪು ಶಿಲೀಂಧ್ರದ ಬಗ್ಗೆ 4 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದು ಕುತೂಹಲಕಾರಿಯಾದ ಸಂಗತಿನೇ. ಹೀಗೆ ಕಣ್ಣಿಗೆ ಕಾಣದ ಎಷ್ಟೋ ಜೀವಿಗಳ ಬಗ್ಗೆ ಇನ್ನೂ ಅಧ್ಯಯನ ಮಾಡೋದಿದೆ ಅಲ್ವಾ? ಹೌದೌದು, ಇನ್ನು ಬೇಕಾದಷ್ಟು. ನಮ್ಮ ಶಿಲೀಂಧ್ರಗಳ ಜಗತ್ತು ಅದು ಬಹಳ ದೊಡ್ಡದು. ಅದನ್ನು ಇನ್ನೂ ಒಂದು 10% ನಾವು ಕಂಡುಹಿಡಿದೀವಿ. ಇನ್ನು ಬೇಕಾದಷ್ಟು ಇದೆ, ಸಾಯಿಲ್ ನಲ್ಲಿ ಇದೆ, ಸೊಪ್ಪಿನ ಮೇಲೆ ಇದೆ, ಸ್ಟೆಮ್ ಮೇಲೆ ಇದೆ, ಬೇಕಾದಷ್ಟು ಶಿಲೀಂಧ್ರಗಳನ್ನು ಕಂಡುಹಿಡಿಯಕ್ಕಿದೆ. ಈ ಶಿಲೀಂಧ್ರಗಳ ಜಗತ್ತನ್ನ ಜಲಾಡಿಸ್ಲಿಕ್ಕೆ ಹೋದರಿ ಜಗತ್ತಿಮ್ಮಯ್ಯನವರೇ, ಕೃಷಿಯನ್ನ ನೀವು ಬಹಳ ಇಷ್ಟಪಟ್ಟು ಸ್ವೀಕರಿಸಿಕೊಂಡಿದ್ರಿ. ಪೇಟೆ ಸೇರಿದಲ್ಲೇ ತಾವು ತಮ್ಮ ಪತ್ನಿ ಹಳ್ಳಿಯಲ್ಲೇ ವಾಸ ಇದ್ದುಕೊಂಡು ತಮ್ಮ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗ್ತಿದ್ರಿ. ಒಟ್ಟು ಕಾಫಿ ತೋಟ ಎಷ್ಟಿದೆ, ಭತ್ತದ ಗದ್ದೆ ನಿಮ್ಮ ತಂದೆಯವರ ಕಾಲದಲ್ಲಿ ಎಷ್ಟಿತ್ತು, ಇದ್ರ ಬಗ್ಗೆ ಉಲ್ಲೇಖ ಮಾಡಿ. 25 ಎಕರೆಯಷ್ಟು ಕಾಫಿ ಬೆಳೀತಾ ಇದ್ದೀನಿ. ಅದಕ್ಕೆ ಕೆಲಸ ಆಗ್ಬೇಕು ಸಮಯ ಸಮಯಕ್ಕೆ, ಅದನ್ನು ಇಷ್ಟು ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೀನಿ. ಹಾಗೆ ಗದ್ದೆಯಲ್ಲೂ ಕೂಡ ಹಲವಾರು ಬಾರಿ ಯಂತ್ರೀಕರಣಕ್ಕೆ ಹೋಗಿ ಅದರಲ್ಲಿ ಸಕ್ಸಸ್ ಸಿಗ್ಲಿಲ್ಲ. ಇವಾಗ ಹಳೆ ಪದ್ಧತಿಯನ್ನೇ ಅನುಸರಿಸ್ತಾ ಇದ್ದೀನಿ. ಮತ್ತೆ ಹಾರ್ವೆಸ್ಟಿಂಗ್ ಮಾತ್ರ ಇವಾಗ ತುಂಬಾ ಈಸಿ ಆಗಿದೆ. ಮೆಷಿನರಿ ಇರೋದ್ರಿಂದ ಹಾರ್ವೆಸ್ಟಿಂಗ್ ಪ್ರಾಬ್ಲಮ್ ಬರೋದಿಲ್ಲ, ಬರೀ ನಾಟಿ ಮಾಡಲು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಆದ್ರೂ ಅದೊಂದು ಚಾಲೆಂಜ್ ತಳಿ ಮಾಡ್ತಾ ಇದ್ವಿ. ಆ ಗದ್ದೆಯಲ್ಲಿ ಬೇರೆನು ಬೆಳಿಲಿಕ್ಕೆ ಆಗುದಿಲ್ಲ, ಫ್ಲಡ್ಸ್ ಬರುವಂತ ಗದ್ದೆ ಅದು. ಭತ್ತದ ಮೇಲೆ ಅಭಿಮಾನ, ಏಕೆಂದ್ರೆ ನಾವೆಲ್ಲ ಓದುವಾಗ ಕಾಫಿ ಅಷ್ಟೇನು ಇರಲಿಲ್ಲ. ನಮಗೆ ಹೊರಗಡೆ ಓದ್ತಾ ಇರಬೇಕಾದ್ರೆ ನಮಗೆ ದುಡ್ಡು ಕಳಿಸೋದು, 1 ಕ್ವಿಂಟಲ್ ಭತ್ತ ಮಾರಿದ್ರೆ ನಮ್ಮ ಮೆಸ್ ಬಿಲ್ಲಿಗೋ ನಮ್ಮ ಖರ್ಚಿಗಿರುವಂತ ದುಡ್ಡು ಸಾಕಾಗ್ತಿತ್ತು. ಹಾಗೆ ನಮ್ಮ ಪೇರೆಂಟ್ಸ್ ನಮ್ಮನ್ನು ಸಾಕಿದ್ದಾರೆ, ಅದ್ರ ಮೇಲೆ ಅಭಿಮಾನ ತುಂಬಾ ಇದೆ. ಅದರಿಂದ ಭತ್ತ ಬೆಳೀತಾನೆ ಹೋಗ್ತಾ ಇದ್ದೀನಿ. ಭತ್ತ ನಿಮ್ಮ ಕುಟುಂಬವನ್ನ ಬೆಳೆಸಿದೆ, ಜೀವಕ್ಕೆ ಬಲ ಕೊಟ್ಟಿದೆ ಅಂತ ಹೇಳ್ಬೋದಲ್ವಾ? ಹೌದು ಹೌದು, ನಿಜವಾಗ್ಲು. ನೋಡಿ, ಆ ನೆನಪನ್ನ ಬಿಡದಲ್ಲೇ ಲಾಭ ನಷ್ಟವನ್ನ ಗಮನಿಸ್ತಲ್ಲೇ ಭತ್ತವನ್ನ ಬೆಳ್ಕೊಂತ ಬಂದಿದ್ದೀರಿ. ನಮಗೂ ಒಂದು ರೀತಿಯ ಅಭಿಮಾನ ಅನಿಸ್ತು, ಸಂತೋಷ ಅನಿಸ್ತು. ಎಷ್ಟೋ ಜನ ಇವತ್ತಿನ ದಿನಗಳಲ್ಲಿ ಹೇಳ್ತಾ ಇರ್ತಾರೆ, ಭತ್ತ ಬೆಳೆಯೋದು ಕಷ್ಟ, ಜನ ಸಿಗೋದಿಲ್ಲ, ಆಮೇಲೆ ಏನೆಲ್ಲ ಪರಿಶ್ರಮ ಪಟ್ಟ ಮೇಲೆ ಧಾರಣೆ ಅಷ್ಟಕ್ಕಷ್ಟೇ, ಲಾಭ ಅಂತೂ ಉಳಿಯೋದಿಲ್ಲ, ಇನ್ನು ಮೈ ಮೇಲೆ ಖರ್ಚು ಬರುತ್ತೆ ಅಂತ ಮಾತಾಡಿದಿದೆ. ಏನ್ ಹೇಳ್ತೀರಿ ಈ ಬಗ್ಗೆ? ಹೌದು, ಭತ್ತ ಬೆಳೆಯೋದು ಕಷ್ಟ ಆದ್ರೂ ಕೂಡ ಸುತ್ತಮುತ್ತಲಿನ ನಮ್ಮ ಜನ ಉಪಕಾರ ಮಾಡ್ತಾರೆ. ನಮ್ಮ ಅಣ್ಣ ತಮ್ಮಂದಿರು ಅವ್ರಲ್ಲಿ ಜನ ಜಾಸ್ತಿಯಾಗಿ ನಮಗೆ ಬಿಟ್ಕೊಡ್ತಾರೆ, ನಮ್ಮಲ್ಲಿದ್ದಾಗ ಅವ್ರಿಗೆ ಬಿಟ್ಕೊಡ್ತೀವಿ. ಹೀಗೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡೋದ್ರಿಂದ ಅದು ಲಾಭದಾಯಕ ಅಲ್ಲದಿದ್ರು ಅವರು ಮಾಡ್ತಿದ್ದಾರೆ, ನಾವು ಮಾಡ್ತಿದ್ವಿ. ಅದೊಂದು ಪದ್ಧತಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅಗ್ರಿಕಲ್ಚರ್ ಅಂದ್ರೆ ಕೊಡಗಿನಲ್ಲಿ ಇರುವ ತುಂಬಾ ಜನರಿಗೆ ಬಹಳಷ್ಟು ಇಷ್ಟ. ಇದನ್ನು ಮುಂದಕ್ಕೂ ಮಾಡುವಂತ ಅಪೇಕ್ಷೆ ಇದೆ. ನಮ್ಮ ಮಕ್ಕಳನ್ನು ಕೂಡ ಅದೇ ರೀತಿಯಲ್ಲಿ ಬೆಳೆಸ್ತಾ ಇದೀವಿ. ಅವ್ರಿಗೆ ಕೂಡ ಹೋಗಿ ನೋಡಿ ಅಂತೇಳಿ ಅವರಿಗೂ ಇಂಟ್ರೆಸ್ಟ್ ಇದ್ದಾಗೆ ಇದೆ. ಅವರವರಿಗೆ ಜವಾಬ್ದಾರಿ ಬರುವಾಗ ಅವರು ಚೆನ್ನಾಗಿ ಮಾಡಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ನಿಜ, ಎಷ್ಟೋ ಸಾರಿ ಹಣದ ವಿಚಾರ ಪ್ರಮುಖ ಆಗೋದಿಲ್ಲ, ಆ ಪ್ರೀತಿ ಮಮತೆ ಗೌರವದ ಸಂಗತಿ ಬಹಳ ಮುಖ್ಯ ಆಗ್ತದೆ. ತಂದೆಯವರು ಎಷ್ಟು ಭತ್ತವನ್ನ ಬೆಳೀತಾ ಇದ್ರು? ತಂದೆಯವರು 1 ಎಕರೆಯಷ್ಟು ಭತ್ತ ಬೆಳೀತಿದ್ರು, ಬಹಳ ಚೆನ್ನಾಗಿ ಬೆಳೀತಿದ್ರು. ಅವಾಗೆಲ್ಲ BKB ಭತ್ತ, ಅವರ ಗದ್ದೆ ನೋಡ್ಲಿಕ್ಕೆ ಕೆಲವರು ಬರ್ತಾ ಇದ್ರು. ಅಷ್ಟು ಚೆನ್ನಾಗಿ ಬೆಳೆಯೋದಂದ್ರೆ ಅದ್ರೊಳಗಡೆ ಬಂದು ಕೆಲವು ಪಕ್ಷಿಗಳು ಗೂಡು ಕಟ್ತಾ ಇದ್ವು, ಅಷ್ಟು ಸುಂದರವಾಗಿರ್ತಿತ್ತು ಬೆಳೆ. ಅಪ್ಪವ್ರ ಕಾಲದಲ್ಲಿ 7-8 ಎಕರೆ ಭತ್ತ ಬೆಳೀತಾ ಇದ್ರು, ಮತ್ತೆ ನೀವು ಅಕ್ಕಪಕ್ಕದ ಗದ್ದೆಯನ್ನ ಖರೀದಿ ಮಾಡಿಕೊಂಡು ಈಗ 15 ಎಕರೆಗೆ ಏರಿಸಿದ್ರಿ ಭತ್ತದ ಸಾಗುವಳಿಯನ್ನ. ವಿಶೇಷ ಅನ್ಸುತ್ತೆ, ಒಂದು ಒಳ್ಳೆ ಪ್ರಯತ್ನ. ಈ ಭತ್ತ ಬೆಳೆಯೋ ಜಾಗದಲ್ಲಿ ಅಡಿಕೆ ಹಾಕೊಂಡ್ರೆ ಅಥವಾ ಬೇರೆ ಬೆಳೆ ಮಾಡ್ಕೊಂಡ್ರೆ ಕಷ್ಟ ಅಂತ ಅನ್ಸುತ್ತೆ? ಅಡಿಕೆ ಮಾಡಬಹುದ ಏನೋ, ಅವಾಗಲೇ ಹೇಳಿದಾಗೆ ತುಂಬಾ ಮಳೆಗಾಲದಲ್ಲಿ ಫ್ಲಡ್ಸ್ ಬರೋದ್ರಿಂದ ಅದನ್ನು ನಿಭಾಯಿಸ್ಲಿಕ್ಕೆ ಕಷ್ಟ. ಮತ್ತೆ ನಾನು ಆಲ್ರೆಡಿ ಜಾಬ್ ಅಲ್ಲಿ ಇರೋದ್ರಿಂದ ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಭತ್ತ ಅಂದ್ರೆ ಸ್ವಲ್ಪ ಸುಲಭದಲ್ಲಿ ಮಾಡಬಹುದು, ಇಷ್ಟು ವರ್ಷದಿಂದ ನಮಗೆ ಅದರದ್ದು ವಿವರ ಚೆನ್ನಾಗಿ ಗೊತ್ತಿದೆ. ಆದರೆ ಅಡಿಕೆ ಎಲ್ಲ ಮಾಡಿದ್ರೆ ತುಂಬಾ ಲೇಬರ್ ಓರಿಯೆಂಟೆಡ್, ಅದು ಅದನ್ನು ಮಾಡ್ಲಿಕ್ಕೆ ಕೈ ಹಾಕ್ಲಿಲ್ಲ. ಇನ್ನು ಏನೋ ರಿಟೈರ್ಮೆಂಟ್ ಆದ್ಮೇಲೆ ಏನಾದರೂ ನೋಡ್ಬೇಕಷ್ಟೇ. ಅಡಿಕೆಗೆ ಒಳ್ಳೆ ಬೆಲೆ ಬಂದಿರೋದ್ರಿಂದ ಎಷ್ಟೋ ಜನಗಳ ಗಮನ ಅತ್ತ ಹೋಗಿದೆ. ಪಾಳು ಬಿದ್ದ ಜಮೀನುಗಳಲ್ಲೂ ಈಗ ಅಡಿಕೆ ಸಸಿಗಳನ್ನ ನೆಟ್ಟಿರೋರನ್ನ ನಾವು ನೋಡ್ತಾ ಇದೀವಿ. ಆದ್ರೂ ನಿಮಗೆ ಅದ್ರ ಬಗ್ಗೆ ಅಷ್ಟೊಂದು ಒಲವು ಕಾಣ್ತಾ ಇಲ್ಲ, ಭತ್ತವನ್ನೇ ಬೆಳಿಬೇಕನ್ನೋ ಒಂದು ಆಲೋಚನೆಯಲ್ಲಿ ಸಾಕ್ತದ್ರಿ. ತಮ್ಮ ತಂದೆಯವರು BKB ಬೆಳೀತಾ ಇದ್ರು, ಈಗ ತಾವು ಹತ್ತಿರ ಭತ್ತದ ತಳಿಯನ್ನ ಸಾಗುವಳಿ ಮಾಡ್ತಾ ಇದ್ರಿ. BKBಗೂ ಹತ್ತಿರಕ್ಕೂ ಏನ್ ವ್ಯತ್ಯಾಸ ಅನಿಸ್ತಾ ಇದೆ? ಹತ್ತಿರ ಇಲ್ಲಿ ಜನ ಯಾರು ಊಟ ಮಾಡೋದಿಲ್ಲ, ಅದು ಎಲ್ಲ ಕೇರಳಕ್ಕೋ ಇಲ್ಲದ್ರೆ ಸೌತ್ ಕೇಂದ್ರಕ್ಕೋ ಹೋಗ್ತದೆ, ಅಲ್ಲಿ ಕುಶಲಕ್ಕಿ ಮಾಡ್ಲಿಕ್ಕಿರೋದು. BKB ಇಲ್ಲಿದೆ ತಳಿ, ಮೂರ್ನಾಡಿನವರೇ ಒಬ್ರು ಡೆವಲಪ್ ಮಾಡಿದಂತ ತಳಿ. ಮೊದ್ಲೆಲ್ಲ ಎಲ್ಲಾ ಮನೆಗಳಲ್ಲೂ ಊಟ ಮಾಡ್ಲಿಕ್ಕೆ BKB ಭತ್ತವನ್ನೇ ಯೂಸ್ ಮಾಡ್ತಿದ್ರು. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಅದು BKB ಬಹಳ ದೊಡ್ಡ ಹುಲ್ಲು ಇರುವಂತದ್ದು, ಅದು ಈ ಗಾಳಿ ಮಳೆಗೆ ಬಿದ್ದು ಅದನ್ನು ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ ಜನರೆಲ್ಲ ಸ್ವಲ್ಪ ಕುಳ್ಳಗಿರೋ ಬೆಳೆಯನ್ನೇ ನೆಡಲಿಕ್ಕೆ ಮುಂದಾಗಿದ್ದಾರೆ. ಹತ್ತಿರ ಎಷ್ಟೇ ಎತ್ತರಕ್ಕೆ ಬೆಳೀತತೆ, ಮತ್ತೆ ತಾವು ಹೇಳ್ತಾ ಇದ್ರಿ ನಾಟಿಯನ್ನೇ ಮಾಡಿ ನಾವು ಭತ್ತದ ಸಾಗುವಳಿಯನ್ನ ಶುರು ಮಾಡ್ಕೊಳ್ತೀವಿ. ಯಂತ್ರವನ್ನು ಉಪಯೋಗಿಸಿಕೊಂಡು ಕಟಾವು ಮಾಡ್ಕೊಳ್ತೀವಿ ಅಂತ ಅನ್ಕೊಂಡು, ಕಟಾವು ಮಾಡುವಾಗ ಭತ್ತದ ಹುಲ್ಲು ಉಳಿತದ ಅಥವಾ ನಿಮ್ಮ ದನಕರುಗಳಿಗೆ ಸಾಕಾಗುವಷ್ಟು ಸಿಗುತ್ತಾ, ಮಾರಾಟಕ್ಕೂ ಆಗುತ್ತಾ, ಹೇಗೆ? ಮೊದಲೆಲ್ಲ ಸ್ವಲ್ಪ ಈ ಹತ್ತಿರ ಹುಲ್ಲನ್ನು ತಗೊಂಡು ಹೋಗ್ತಾ ಇದ್ರು ಮಂಗಳೂರು ಸಂಪಾಜೆ ಕಡೆಯಿಂದ ಬರುವವರು. ಇತ್ತೀಚೆಗೆ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ತಾ ಇಲ್ಲ. ನಾವು ಕೂಡ ಅಷ್ಟೇ, ನಮಗೆ ಎಷ್ಟು ದನಗಳಿಗೆ ಬೇಕು ಅದನ್ನು ತೆಗೆದು ಬಾಕಿ ಇರೋದನ್ನು ಗದ್ದೆಲೆ ಬಿಡ್ತಾ ಇದೀವಿ. ತುಂಬಾ ತುಂಡಿರ್ತದೆ ಭತ್ತ. ಮಿಷಿನಲ್ಲಿ ಕಟಾವು ಮಾಡುವಾಗ ಏನಾಗ್ತದೆ ಅಂದ್ರೆ ಅರ್ಧ ಮುಕ್ಕಾಲಡಿ ಅಲ್ಲೇ ಬಿಟ್ಟು ಹೋಗ್ತದೆ. ಇದಿರೋದೇ ಒಂದು 2 ಅಡಿ. ಅಲ್ಲಿಗೆ ನಮಗೆ ಸಿಗುವ ಹುಳು ಬಹಳ ಶಾರ್ಟ್ ಆಗ್ತದೆ. ಇತ್ತೀಚೆಗೆ ಹುಲ್ಲನ್ನು ರೋಲ್ ಮಾಡಿ ಕಟ್ತಾರೆ, ಆದರೂ ಕೂಡ ಅದಕ್ಕೆ ಮಾರ್ಕೆಟಿಂಗ್ ಮಾಡೋದು ಬಹಳ ಕಷ್ಟ ಇದೆ. ಅದರಿಂದಾಗಿ ನಾವು ಹುಲ್ಲನ್ನು ಗದ್ದೆಯಲ್ಲಿ ಹಾಗೆ ಬಿಡ್ತೀವಿ. ನಮಗೆ ಒಂಥರದಲ್ಲಿ ಅದು ಗೊಬ್ಬರನೂ ಆಗ್ತದೆ. ನಿಜ, ಭತ್ತದ ಹುಲ್ಲು ಸಹ ಮಣ್ಣಿಗೆ ಸೇರಿದಾಗ ಅಲ್ಲಿ ಗೆದ್ದಲು ಹಿಡಿದು ಗೊಬ್ಬರವಾದಾಗ ಜಮೀನಿನ ಫಲವತ್ತತೆ ಸುಧಾರಣೆ ಆಗ್ತದೆ ಅನ್ನೋದನ್ನ ತಾವು ನೆನಪು ಮಾಡಿಕೊಂಡು ಉಲ್ಲೇಖ ಮಾಡ್ತಾ ಇದ್ರಿ. ಎಲ್ಲದೂ ನಮಗೆ ಬೇಕು, ಅದು ದುಡ್ಡಿನ ರೂಪದಲ್ಲಿ ನಮಗೆ ಸಿಗಬೇಕು ಅನ್ನೋದಕ್ಕಿಂತ ಭೂಮಿಗೂ ಎಷ್ಟು ಸೇರುತ್ತೆ ಅಷ್ಟು ಬಿಟ್ಟರೆ ಅನುಕೂಲವೇ. ಎಷ್ಟೋ ಬೆಳೆಗಳಲ್ಲಿ ಹಾಗೆ ಆಗುತ್ತೆ, ಇಲ್ಲದೆ ಹೋದರೆ ನಿಸರ್ಗವೇ ಎಷ್ಟೋ ಸಾರಿ ಸೇರಿಸ್ಬಿಡುತ್ತೆ ಬೇರೆ ಬೇರೆ ರೀತಿಯಲ್ಲಿ. ಉಳಿದಂತೆ ಭತ್ತಕ್ಕೆ ಪೂರಕವಾಗಿ ಏನು ಸಗಣಿ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಮತ್ತೆ ಇತರೆ ಪದಾರ್ಥಗಳನ್ನು ಸೇರಿಸ್ತೀರಿ? ಸುಣ್ಣವನ್ನೇನಾದರೂ ಕೊಡ್ತೀರಾ, ಹೇಗೆ? ಹೌದು, ಸುಣ್ಣ 2 ವರ್ಷಕ್ಕೊಂದ್ಸಲ ಕಾಫಿ ತೋಟಕ್ಕೆ ಸುಣ್ಣ ಹಾಕುವಾಗ ಡೊಲಮೈಟ್ ಲೆದರ್ ಸಮ್ಟೈಮ್ಸ್ ಶೆಲ್ ಲೈಮ್ ಇದನ್ನು ಗದ್ದೆ ಕೂಡ ಹಾಕ್ತೀವಿ. ಮತ್ತೆ ಗೊಬ್ಬರದಲ್ಲಿ ಊಟ ಮಾಡ್ಲಿಕ್ಕೆ ಇರುವಂತ ಭತ್ತಕ್ಕೆ ಮನೆಯಲ್ಲೇ ಇರುವಂತ ದನಕರುಗಳ ಗೊಬ್ಬರ ಹಾಕಿ ಅದರಲ್ಲೇ ಬೆಳೆಸ್ತೀವಿ. ಅಂದ್ರೆ ಕಮರ್ಷಿಯಲ್ ಪರ್ಪಸ್ ಇರುವಾಗ ಈ ಸಗಣಿ ಗೊಬ್ಬರವನ್ನು ಹಾಕಿ ಪೂರೈಸಲಿಕ್ಕೆ ಆಗುದಿಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನು ಕೂಡ ಬಳಸ್ತಾ ಇದೀವಿ. ತಾವು ಒಂದು ಅಂಶವನ್ನ ಹೇಳ್ತಾ ಇದ್ರಿ, ಕಾವೇರಿಯ ನೀರು ನಿಮ್ಮ ಭತ್ತದ ಗದ್ದೆಗೆ ನುಗ್ಗೋದ್ರಿಂದ ಅನುಕೂಲನೂ ಆಗ್ತದೆ, ಹೇಳಿ. ಹೌದು, ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ತುಂಬಾ ವರ್ಷಗಳಿಂದ ನೋಡ್ತಾ ಇದ್ದೀನಿ, ಎಲ್ಲಾದ್ರೂ ರಾಸಾಯನಿಕ ಗೊಬ್ಬರ ಹಾಕದಿದ್ರೂ ಕೂಡ ಈ ಸಿಲ್ಟ್ ಬಂದು ನಿಲ್ಲುವಂತ ಸಮಯದಲ್ಲಿ ಒಳ್ಳೆ ಫಸಲು ಸಿಗ್ತದೆ, ಅದನ್ನು ನಾವು ಅಬ್ಸರ್ವ್ ಮಾಡಿದೀವಿ. ಆದ್ರೂ ಇವಾಗ ನಾವು ಖರ್ಚು ಮಾಡಿ ದುಡ್ಡು ಬರಬೇಕಲ್ಲ ಅಂತೇಳಿ ಕೆಲವು ಸಲ ರಾಸಾಯನಿಕ ಗೊಬ್ಬರವನ್ನು ಬಳಸ್ತೀವಿ. ಅಷ್ಟೇ, ಬಳಸದಿದ್ರು ಕೂಡ ಸುಮಾರಾಗಿ ಫಸಲು ಸಿಗುವಂತ ಚಾನ್ಸಸ್ ಜಾಸ್ತಿ, ಯಾಕಂದ್ರೆ ಬಂದು ನಿಂತಾಗ ಅದರದ್ದು ಸಿಲ್ಟ್ ಅಲ್ಲಿ ಬೇಕಾದಷ್ಟು ಪೋಷಕಾಂಶಗಳು ಇರ್ತದೆ. ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಸುಣ್ಣವನ್ನ ಹಾಕೊಳ್ತೀರಿ? ಎಕರೆಗೆ 1/2 ಟನ್ ಸುಣ್ಣ ಹಾಕ್ತೀವಿ. ಅದನ್ನೇನು ಕೆಸರು ಮಾಡಿ ಮಾಡುವಾಗ ಹಾಕೊಳ್ತೀರಾ ಅಥವಾ ಸಸಿ ನೆಟ್ಟ ಬಳಿಕ ಸ್ವಲ್ಪ ಬೆಳೆದ ಮೇಲೆ ಕೊಡ್ತೀರಾ, ಹೇಗೆ? ಇಲ್ಲಿ ಬೇಸಿಗೆಯಲ್ಲಿ ತೋಟಕ್ಕೆಲ್ಲ ಹಾಕುವಾಗ ಗದ್ದೆಗೂ ಹಾಕ್ಬಿಡ್ತೀವಿ. ಅದಾದ್ಗೆ ಸ್ವಲ್ಪ ಸಮಯದ ಮೇಲೆ ಟ್ರಾಕ್ಟರ್ ನಲ್ಲಿ ಅದನ್ನು ಉಳುಮೆ ಮಾಡಿ ಇಡ್ತೀವಿ. ಮಧ್ಯದಲ್ಲಿ ಏನಾದ್ರೂ ರಾಸಾಯನಿಕ ಗೊಬ್ಬರ ಅಥವಾ ಪ್ರಾರಂಭದಲ್ಲಿ ರಾಸಾಯನಿಕ ಗೊಬ್ಬರ ಮತ್ತೆ ಏನಾದ್ರೂ ಸಿಂಪರಣೆ ಮಾಡ್ಕೊಳ್ತೀರಾ ಈ ಒಂದು ಭತ್ತಕ್ಕೆ? ಇಲ್ಲ, ಮಧ್ಯದಲ್ಲಿ ಮಾತ್ರ. ಅದು ನಾಟಿ ಆದ್ಮೇಲೆ ನಾವು ರಾಸಾಯನಿಕ ಗೊಬ್ಬರ ಕೊಡೋದು, ಅದಕ್ಕಿಂತ ಮೊದಲು ಕೊಡ್ತಾ ಇಲ್ಲ. ಅದನ್ನು ಕೂಡ 1-2 ಸಲ ಟ್ರೈ ಮಾಡಿದೀವಿ, ನಾಟಿಗೆ ಗೊಬ್ಬರ ಹಾಕಿ ಟ್ರೈ ಮಾಡಿದೀವಿ, ಅದು ಕೂಡ ರಿಸಲ್ಟ್ ಬರ್ತದೆ. ನಾಟಿಗೆ ಗೊಬ್ಬರ ಹಾಕಿ ನಾಟಿ ನೆಟ್ಟರು ಕೂಡ ಚೆನ್ನಾಗಿ ಬರ್ತದೆ. ಅದೆಲ್ಲ ಮಾಡ್ಲಿಕ್ಕೆ ಸಮಯ ಸಾಕಾಗೋದಿಲ್ಲ, ಲೇಬರ್ ಪ್ರಾಬ್ಲಮ್ ನಿಂದಾಗಿ ನಾಟಿ ಸಮಯದಲ್ಲಿ ಗೊಬ್ಬರ ಹಾಕ್ತಿರುವಷ್ಟು ಸಮಯ ಸಿಗೋದಿಲ್ಲ. ಅದರಿಂದ ಈಸಿಯಾಗಿ ನಾಟಿ ಕೆಲಸ ಆದ್ಮೇಲೆ ಗೊಬ್ಬರವನ್ನು ಕೊಡ್ತಾ ಇದೀವಿ. ಎಂತ ಗೊಬ್ಬರ ಕೊಡ್ತೀರಿ, ಎಷ್ಟು ಕೊಡ್ತೀರಿ? ನಾವು NPKನ್ನೇ 1 ಎಕರೆಗೆ 50-75 kg ಹಾಕ್ತಾ ಇದ್ವಿ. NPK ಅಂದ್ರೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಕೊಡ್ತೀರಾ ಅಥವಾ ಯೂರಿಯಾ, ಸೂಪರ್ ಫಾಸ್ಫೇಟ್, ಮುರಟ ಪೊಟ್ಯಾಶ್ ಈ ತರದನ್ನ ಸೇರಿಸಿ ಕೊಡ್ತೀರಾ, ಹೇಗೆ? ಯೂರಿಯಾ, MOP ಮತ್ತೆ ಪೊಟ್ಯಾಶ್ ಅನ್ನು ಖರೀದಿ ಮಾಡಿ ಮಿಕ್ಸ್ ಮಾಡಿ ಹಾಕ್ತೀವಿ, ಯಾಕಂದ್ರೆ ಅದು ಸ್ವಲ್ಪ ಚೀಪ್ ಆಗಿ ವರ್ಕ್ಔಟ್ ಆಗ್ತದೆ. ಈ ಕಾಂಪ್ಲೆಕ್ಸ್ ಮೆನ್ಯೂರ್ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತದೆ. ಕೀಟರೋಗಗಳು ಏನಾದರೂ ಕಾಣಿಸ್ಕೊಳ್ತಾವ ಭತ್ತದಲ್ಲಿ ನಿಮ್ಮ ಪ್ರದೇಶದಲ್ಲಿ? ಹೌದು, ಇತ್ತೀಚೆಗೆ ಕೀಟ ರೋಗಗಳು ಜಾಸ್ತಿ ಆಗಿದೆ. ಲೀಫ್ ಕರ್ಲ್ ಡಿಸೀಸ್ ಬಂದು ಅದೆಲ್ಲ ಕ್ಲೋರೋಫಿಲ್ ಎಲ್ಲ ತಿಂದ್ಬಿಡ್ತದೆ ಇದರದು. ಅದಕ್ಕೆ ಕೆಮಿಕಲ್ಸ್ ಉಪಯೋಗಿಸ್ಲಿಕ್ಕೆ ಖುಷಿ ಇಲ್ಲದಿದ್ರು ಕೆಲವು ಸತಿ ಸ್ಪ್ರೇ ಮಾಡಿ ಅದನ್ನು ಕಂಟ್ರೋಲ್ ಮಾಡಬೇಕಾಗಿದೆ. ಒಂದ್ಸಾರಿ 2 ಸಾರಿ ಸಿಂಪರಣೆ ಮಾಡ್ಕೊಳ್ತೀರಾ? ಕೆಲವು ಬಾರಿ 1 ಸಾರಿ ಸಿಂಪರಣೆ ಮಾಡಿದ್ರೆ ಕಂಟ್ರೋಲ್ ಬರ್ತದೆ, ಕೆಲವು ಬಾರಿ 2 ಸಾರಿ ಮಾಡಬೇಕಾಗ್ತದೆ. ಇಳುವರಿ ಎಷ್ಟು ಸಿಗ್ತಾ ಇದೆ ಅಂತ ಹೇಳ್ತೀರಿ ಡಾಕ್ಟರ್? ಎಕರೆಗೆ ಮ್ಯಾಕ್ಸಿಮಮ್ 15 ಕ್ವಿಂಟಲ್ ಸಿಗಬಹುದು ಅಷ್ಟೇ, ಯಾಕಂದ್ರೆ ಇಲ್ಲಿ ಬೇರೆ ಇರಿಗೇಟೆಡ್ ಲ್ಯಾಂಡ್ಸ್ ಅಲ್ಲಿ ಸಿಗುವ ಹಾಗೆ 30 ಕ್ವಿಂಟಲ್ ತೆಗಿಲಿಕ್ಕೆ ಆಗುದಿಲ್ಲ. ಅಂತೂ 15 ಕ್ವಿಂಟಲ್ ಇಲ್ಲದ್ರೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಆಗಬಹುದೇನೋ. ಎಷ್ಟೋ ಜನ ಕಟಾವು ಮಾಡಿದ ತಕ್ಷಣ ಗದ್ದೆಯಿಂದಲೇ ಮಾರಾಟ ಮಾಡಿಬಿಡ್ತಾರೆ, ನಿಮ್ದು ಹೇಗಿದೆ? ಗದ್ದೆಯಿಂದನೇ ಮಾರಾಟ ಮಾಡುವಂತ ಪರಿಸ್ಥಿತಿ ಇತ್ತು, ಆದ್ರೆ ಇತ್ತೀಚೆಗೆ ವರ್ತಕರು ಕೂಡ ಹಾಗೆ ತಗೊಂಡು ಹೋಗೋದಿಲ್ಲ, ಯಾಕಂದ್ರೆ ಮೆಷಿನ್ ನಲ್ಲಿ ಕೊಯ್ಯೋದ್ರಿಂದ ಹಸಿ ಹಸಿ ಆಗಿರ್ತದೆ ಭತ್ತ. ಅವರು ತಗೊಂಡೋಗಿ ಎಷ್ಟೋ ದಿವಸ ಅದನ್ನು ಸ್ಟೋರ್ ಮಾಡಬೇಕಾಗ್ತದೆ. ಹಸಿ ಭತ್ತವನ್ನು ಸ್ಟೋರ್ ಮಾಡಿದಾಗ ಅದಕ್ಕೆಲ್ಲ ಫಂಗಸ್ ಆಗಿ ಹಾಳಾಗ್ತದೆ, ಅದರಿಂದ ಅವರು ಹಾಗೆ ತಗೊಂಡು ಹೋಗೋದಿಲ್ಲ, ಅದನ್ನೆಲ್ಲ ತಂದು ಮನೆಯಲ್ಲಿ ಒಣಗಿಸಿ ಕೊಡಬೇಕಾದಂತ ಪರಿಸ್ಥಿತಿ ಬಂದಿದೆ ಅವಾಗ. ನೀವು ಸಾಮಾನ್ಯವಾಗಿ ನೆರೆ ಅಥವಾ ಪ್ರವಾಹ ಆದ ಬಳಿಕ ನಾಟಿ ಮಾಡ್ಕೊಳ್ತೀರಿ, ಯಾವ ತಿಂಗಳಲ್ಲಿ ಈ ಒಂದು ನಾಟಿ ಕೆಲಸ ಮುಗಿತದೆ? ನಾಟಿ ಕೆಲಸ ಆಗಸ್ಟ್ ತಿಂಗಳ ಕೊನೆಗೆ ಮುಗಿಸ್ತೀವಿ ಮಾಮೂಲಿಯಾಗಿ. ಆದರೂ ಕೆಲವು ಸರಿ ಈ ಪ್ರವಾಹ ಸೆಪ್ಟೆಂಬರ್ ತಿಂಗಳಲ್ಲೋ ಅಕ್ಟೋಬರ್ ತಿಂಗಳಲ್ಲೂ ಬಂದಿರುವಂತಹ ಎಕ್ಸಾಂಪಲ್ಸ್ ಕೂಡ ಇದೆ. ಡ್ರಮ್ ಸೀಡರ್ ಮತ್ತೆ ಬೀಜಗಳನ್ನ ಎರಚಿ ಬೆಳೆಯೋದು, ಆಮೇಲೆ ಯಂತ್ರಗಳನ್ನ ಬಳಕೆ ಮಾಡ್ಕೊಂಡು ನಾಟಿ ಮಾಡೋದ್ರಲ್ಲಿ ನೀವು ಕಂಡ ಅನುಭವಗಳು? ಡ್ರಮ್ ಸೀಡರ್ ನಾನೊಂದು 2 ವರ್ಷ ಟ್ರೈ ಮಾಡಿದ್ದೀನಿ, ಅದು ಒಳ್ಳೆ ಪದ್ಧತಿಯೇ. ಪಕ್ಷಿಗಳನ್ನು ಹತೋಟಿಯಲ್ಲಿ ಇಡ್ಲಿಕ್ಕೆ ಆದ್ರೆ ಡ್ರಮ್ ಸೀಡ್ ನಷ್ಟು ಸುಲಭದ ನಾಟಿ ಕೆಲಸ ಬೇರೆ ಯಾವುದೂ ಇಲ್ಲ. ಆದ್ರೆ ಇಲ್ಲಿ ನಮ್ಮ ಕೊಡಗು ಸ್ವಲ್ಪ ಕಾಡು ಜಾಸ್ತಿ ಇರೋದ್ರಿಂದ ತುಂಬಾ ಪಕ್ಷಿಗಳಿದೆ, ಪಕ್ಷಿಗಳು ಅದನ್ನು ಥ್ರೂಔಟ್ ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಅದರಿಂದ ತುಂಬಾ ಲಾಸ್ ಆಗ್ತದೆ, ಅದರಲ್ಲಿ ಚೆನ್ನಾಗಿ ಬರೋದಿಲ್ಲ. ಮತ್ತೆ ಸೀಡ್ ಅನ್ನು ಎರಚಿ ಅದೇ ಬ್ರಾಡ್ಕಾಸ್ಟ್ ಮಾಡಿದ್ದು ನೋಡಿ ಟ್ರೈ ಮಾಡಿದ್ದೀನಿ, ಅದರಲ್ಲೂ ಕೂಡ ವೀಡ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ತೊಂದರೆ ಆಗ್ತದೆ. ಮತ್ತೆ ತುಂಬಾ ಲೇಬರ್ ಓರಿಯೆಂಟೆಡ್, ಟೈಮ್ಲಿ ಆಗ್ಬೇಕು ಕೆಲಸ, ಟೈಮ್ಲಿ ಆಗದಿದ್ರೆ ನಾವು ಮಾಡಿದ್ದ ಪ್ರಯತ್ನ ಎಲ್ಲ ಹಾಳಾಗ್ತದೆ. ಅದರಿಂದಾಗಿ ಹಳೆ ಸಿಸ್ಟಮೇ ಬೆಟರ್ ಅಂತ ಹೇಳುವಾಗ ಕೈಯಿಂದನೇ ನಾಟಿ ಮಾಡಿಸ್ತಾ ಇದೀವಿ. ಯಂತ್ರಗಳಿಂದ ಕೆಲವೊಂದ್ ಕಡೆಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ, ನೀವು ಎಷ್ಟು ವರ್ಷ ಮಾಡಿಸ್ಕೊಂಡ್ರಿ ಯಂತ್ರಗಳನ್ನು ಉಪಯೋಗಿಸಿಕೊಂಡು ಭತ್ತದ ನಾಟಿಯನ್ನ? ಯಂತ್ರ ಒಂದು ಸಲ ಮಾಡಿದ್ದೀನಿ ಅಷ್ಟೇ, ಅದಕ್ಕೆ ಏನಂದ್ರೆ ಮನೆಯಲ್ಲೇ ನಾವು ಸಸಿಯನ್ನು ಮಾಡಬೇಕಾಗ್ತದೆ, ಅದು ಕೂಡ ಅಷ್ಟೇ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುವಂತ ಲೇಬರ್ಸ್ ಬೇಕು. ನಮ್ಮಲ್ಲಿ ಎಲ್ಲ ಇಲ್ಲಿ ಲೋಕಲ್ ಲೇಬರ್ಸ್ ಕಡಿಮೆ, ಎಲ್ಲ ಹೊರ ರಾಜ್ಯದಿಂದ ಬಂದಂತ ಲೇಬರ್, ಅವರಿಂದ ಹೇಳಿ ಮಾಡಿಸೋದು ಕಷ್ಟ ಅಂತ ಹೇಳಿ ಕೈ ನಾಟಿಯನ್ನೇ ಫಾಲೋ ಮಾಡ್ತಿದ್ದೀವಿ. ಜನಗಳು ಇಲ್ಲೆಲ್ಲ ನಾಟಿ ಸಂದರ್ಭದಲ್ಲಿ ಸಿಗ್ತಾರ, ಹೇಗೆ ವ್ಯವಸ್ಥೆ ಮಾಡ್ಕೊಂತೀರಿ? ಜನಗಳನ್ನು ವ್ಯವಸ್ಥೆ ಮಾಡೋದ್ರೆ ನಮ್ಮಲ್ಲೇ ಜನ ಇದ್ದಾರೆ, ಮತ್ತೆ ತುಂಬಾ ಜಾಸ್ತಿ ನಡ್ಬೇಕಂದ್ರೆ ಪಕ್ಕದಲ್ಲಿ ಅಣ್ಣ ತಮ್ಮಂದಿರೋ ಜನಗಳನ್ನು ಸೇರಿಸಿ ಮಾಡಿಸ್ತೀವಿ. ಅದು ಇಲ್ಲ ಅಂದ್ರೆ ಊರಿನಲ್ಲಿ ತುಂಬಾ ನಾಟಿ ಕಲ್ತವರಿದ್ದಾರೆ, ಅವರೆಲ್ಲ ಪ್ರೊಫೆಷನಲ್ಸ್, ಅವರೆಲ್ಲ ದೊಡ್ಡ ಸಂಬಳದವರು, ಅವರು ಅಲ್ಲಿ ಇಲ್ಲಿ ಹೋಗ್ತಾರೆ, ಅವ್ರನ್ನು ಕರೆದು ಕೂಡ ನಾಟಿ ಮಾಡಿಸ್ತೀವಿ ಕೆಲವು ಸತಿ. ಕಷ್ಟ ಸಮಸ್ಯೆ ಅಂತನೋ ಒಂದು ವಿಚಾರವನ್ನ ಬದಿಗಿಟ್ಟು ಒಟ್ಟು ಕೆಲಸ ಮಾಡಿಸಿಕೊಂಡು ಒಂದ್ ರೀತಿಯಲ್ಲಿ ಖುಷಿ ಪಟ್ಕೊಂಡು ಹೋಗ್ತದ್ರಿ, ಸಂತೃಪ್ತಿಯಿಂದ ಭತ್ತವನ್ನ ಬೆಳೆದಲನೆ ಸಾಕ್ತದ್ರಿ. ಈ ಒಂದು ಹತ್ತಿರ ಎಷ್ಟು ತಿಂಗಳಲ್ಲಿ ಕಟಾವಿಗೆ ಬರುತ್ತೆ? ನೀವು ಈಗ ಆಗಸ್ಟ್ ಕೊನೆಗೆ ಅಥವಾ ಸೆಪ್ಟೆಂಬರ್ ಪ್ರಾರಂಭದಲ್ಲಿ ನಾಟಿ ಮುಗಿಸಿದ್ರೆ 160-180 ದಿವಸದಲ್ಲಿ, ಇವಾಗ ಆಗಸ್ಟ್ ನಲ್ಲಿ ನಾನು ಹಾಕಿದೀನಿ ಅಂದ್ರೆ ಡಿಸೆಂಬರ್ 15-20ಕ್ಕೆಲ್ಲ ಹತ್ತಿರ ರೆಡಿ ಆಗ್ತದೆ. ತಳಿಯನ್ನ ನೀವು ಹಾಗೆ ಕಾಪಾಡಿಕೊಂಡು ಬಂದಿದ್ದೀರಾ ಅಥವಾ ಬೀಜವನ್ನ ಬದಲಾವಣೆ ಮಾಡ್ಕೊಳ್ತೀರಾ? ನಿಮ್ ಬೀಜವನ್ನು ಉಪಯೋಗಿಸ್ಕೊಳ್ತೀರಾ ಹೇಗೆ? ಬೀಜ ಸಮಯದಿಂದ ಸಮಯಕ್ಕೆ ಚೇಂಜ್ ಮಾಡಬೇಕಾಗ್ತದೆ, ಯಾಕೆಂದ್ರೆ ನಮ್ಮ ಇಲ್ಲೇ ನಡ್ತಾ ಇದ್ರೆ ಬೇರೆ ಸುತ್ತಮುತ್ತ ಇರುವಂತ ಬೇರೆ ಬೇರೆ ತಳಿಗಳು ಎಲ್ಲ ಮಿಶ್ರ ಆಗಿ ಅದು ಒಂದು ಎತ್ತರ ಒಂದು ತಗ್ಗು ಅಂತ ಹೇಳಿ ಅದರದ್ದು ಕ್ವಾಲಿಟಿ ಹಾಳಾಗಿರ್ತದೆ. ಅದರಿಂದ ಸಮಯದಿಂದ ಸಮಯಕ್ಕೆ ಬೀಜವನ್ನು ಚೇಂಜ್ ಮಾಡ್ತಿದ್ವಿ, ಇಲ್ಲದ್ರೆ ಬೇರೆ ಒಳ್ಳೆ ಸಸಿಗಳನ್ನು ತಂದು ಅದನ್ನು ಬೇರೆ ನೆಟ್ಟು ಚೇಂಜ್ ಮಾಡ್ತಾ ಇರ್ತೀವಿ. ಭತ್ತಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಕಾಫಿ ಲಾಭದಾಯಕ, ಕಾಫಿ ತೋಟದಲ್ಲಿ ಕಾಳು ಮೆಣಸಿದೆ, ಒಳ್ಳೆ ವರಮಾನ ಸಿಗುತ್ತಂತ ಎಷ್ಟೋ ಜನ ಹೇಳೋದಿದೆ. ಕೆಲವೊಂದ್ಸರಿ ಬೆಲೆ ಸಿಕ್ಕಾಗ ಭತ್ತ ಪರವಾಗಿಲ್ಲ, ನಾವೆಲ್ಲ ಖರ್ಚು ಮಾಡಿದ್ರು ಕೈಗೆ ಉಳಿತತೆ, ಮತ್ತೆ ಅದಕ್ಕಿಂತ ತೃಪ್ತಿ ನಾವು ಭತ್ತ ಬೆಳೀತಿದೀವಿ, ಇರೋ ಗದ್ದೆನ ಹಾಳು ಮಾಡದಲ್ಲೇ ಉಪಯೋಗಿಸ್ಕೊಳ್ತಿದೀವಿ ಅನ್ನೋದು ಸಂತೃಪ್ತಿಯ ಭಾವನೆ, ಏನಂತೀರಿ? ಹೌದು, ಕಾಫಿಯಲ್ಲಿ ಈ ವರ್ಷ ಏನೋ ಸ್ವಲ್ಪ ರೇಟ್ಸ್ ಎಲ್ಲ ಜಾಸ್ತಿ ಆಗಿದೆ, ಸ್ವಲ್ಪ ಪರವಾಗಿಲ್ಲ. ಇಲ್ಲದಿದ್ರೆ ಭತ್ತದ ಪರಿಸ್ಥಿತಿಯೇ ಬಂದಿತ್ತು ಕಾಫಿ ಕೂಡ. ನಾವು ಏನ್ ದುಡ್ಡು ಹಾಕಿದೀವಿ ಆ ದುಡ್ಡು ಮಾತ್ರ ನಮಗೆ ಬರುವಂತದ್ದು. ಆದ್ರೆ ಮನಸ್ಸಿಗೆ ಒಂದು ಖುಷಿ ಅಂದ್ರೆ ಏನೋ ಒಂದು 10-15 ಜನರಿಗೆ ಊಟ ತಿಂಡಿಗಿರುವಂತ ಒಂದು ವ್ಯವಸ್ಥೆ ಮಾಡಿ ಕೊಡ್ತಿದ್ದೀವಲ್ಲ ನಾವು ಅಂತೇಳಿ, ಅದ್ರ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಚೆನ್ನಾಗಿ ಕಾಪಾಡ್ಕೊಳ್ತಿದ್ದೀವಿ ಅನ್ನೋಂತ ಒಂದು ಖುಷಿ ಮನಸ್ಸಿಗೆ. ಅಂದ್ರೆ ಕೆಲವು ಸತಿ ಈ ವರ್ಷದಾಗೆ ರೇಟ್ ಜಾಸ್ತಿಯಾಗಿ ಸಿಕ್ಕಿದಾಗ ಸ್ವಲ್ಪ ಹಣ ಉಳಿಸಿಕ್ತದೆ. ಭತ್ತದಲ್ಲಂತೂ ನಾನು ನೋಡಿದಾಗೆ ತುಂಬಾ ವರ್ಷ ಕೈಯಿಂದ ಹಾಕಿದ್ದು ದುಡ್ಡೇ ಬರೋದಿಲ್ಲ, ಆದ್ರೂ ಜನರನ್ನು ನಾವು ಸಾಕ್ತೀವಲ್ಲ ಅದೊಂದು ಮನಸ್ಸಿಗೆ ಖುಷಿ. ಅವರೆಲ್ಲಿಂದೋ ಯಾವುದೋ ಊರಿಂದ ಬಂದು ಅವರಿಗೆ ವರ್ಷ ಇಡೀ ಕೆಲಸ ಕೊಡ್ಲಿಕ್ಕೆ ಆಗ್ತದೆ ಗದ್ದೆಯನ್ನು ಮಾಡೋದ್ರಿಂದ. ಮತ್ತೆ ನಮಗೆ ಕಾಫಿ ತೋಟದ ಕೆಲಸಕ್ಕೂ ಕೂಡ ಈ ಜನಗಳನ್ನ ಒಂದು ವರ್ಷ ಇಡೀ ಇಟ್ಕೊಂಡ್ರೆ ಮತ್ತೆ ತೊಂದರೆ ಆಗೋದಿಲ್ಲ ಅಂತ ನಮ್ಮ ಸ್ವಾರ್ಥ ಕೂಡ ಇದೆ ಅದರಲ್ಲಿ. ಹೀಗೆ ನಡೀತಾ ಇದೆ ನೋಡಿ, ಡಿಸೆಂಬರ್ ತನಕ ಕೆಲಸಗಳು ಇದ್ದೇ ಇರ್ತವೆ, ಸಣ್ಣ ಸಣ್ಣ ಸಣ್ಣ ಸಣ್ಣ ಕೆಲಸಗಳು. ಡಿಸೆಂಬರ್ ಬಳಿಕ ಕಾಫಿ ತೋಟದ ಕಟಾವು ಮತ್ತಿತರ ಕೆಲಸಗಳು ಶುರುವಾಗ್ತವೆ. ಒಟ್ಟಾರೆ ತಾವು ಹೇಳಿದಂಗೆ ಕಾರ್ಮಿಕರಿಗೂ ಒಂದು ಉದ್ಯೋಗ, ಜೊತೆಗೆ ಹಾಳು ಬಿಟ್ಟು ಏನೋ ಒಂಥರ ಮನಸ್ಸಿಗೆ ಬೇಸರ ಮಾಡ್ಕೊಳ್ಳೋದಕ್ಕಿಂತ ಭತ್ತ ನಾಟಿ ಮಾಡುವಾಗ ಚಂದ ಕಾಣುತ್ತೆ, ಬೆಳೆದ ಮೇಲೆ ಇನ್ನೊಂದು ರೀತಿಯ ಆನಂದ, ಕಟಾವು ಮಾಡುವಾಗ ಮತ್ತೊಂದು ರೀತಿಯ ಖುಷಿ, ಹೀಗೆ ನಾವು ಹೇಗೆ ಸ್ವೀಕರಿಸೋ ಆತರ ಒಂದು ಚಿತ್ರಣ ನಮ್ಮ ಮುಂದೆ ಹಾದು ಹೋಗುತ್ತೆ. ಖುಷಿ ಆಯ್ತು ಡಾಕ್ಟರ್ ತಿಮ್ಮಯ್ಯನವರೇ, ಭತ್ತದ ಸಾಗುವಳಿಯಲ್ಲಿ ತಮ್ಮ ತಂದೆಯವರ ಕಾಲದಿಂದಲೂ ತಮ್ಮನ್ನ ತೊಡಸ್ಕೊಂಡು ಬಂದಿದ್ದೀರಿ. ಈಗಲೂ 15 ಎಕರೆ ಪ್ರದೇಶದಲ್ಲಿ ಭತ್ತವನ್ನ ಸಾಗುವಳಿ ಮಾಡ್ಕೊಳ್ತಾ ಅದರಲ್ಲಿ ಅನುಭವಗಳನ್ನ ಪಡ್ಕೊಳ್ತಾ ಹೋಗ್ತದ್ರಿ. ತಮ್ಮ ಸಂಗತಿಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಹೊದ್ದೂರು ಪಾಡಂಗೇರಿ ಗ್ರಾಮದ ಡಾಕ್ಟರ್ ಚೌರೀರ ಜಗತ್ ತಿಮ್ಮಯ್ಯ ಅವರ ಭತ್ತದ ಕೃಷಿಯಲ್ಲಿನ ಅನುಭವಗಳನ್ನ ಆಲಿಸಿಕೊಂಡ್ರಿ. ಕೊಡಗಿನಲ್ಲಿ ಭತ್ತ ಬೆಳೀಲಿಕ್ಕೆ ಒಳ್ಳೆ ಅವಕಾಶಗಳಿದ್ದಾವೆ. ಸ್ವಾಭಾವಿಕವಾಗಿ ಬೀಳುವ ಮಳೆ ಮತ್ತೆ ಅದಕ್ಕೆ ಪೂರಕವಾದ ಸಂಗತಿಗಳು ನೆರವಾಗ್ತವೆ. ಕಷ್ಟ ಎಲ್ಲಾ ಕಸುಬುಗಳಲ್ಲಿ ಇದ್ದಿದ್ದೆ, ಆದರೆ ಕಷ್ಟಗಳನ್ನ ಸರಿಸಿ ನಾವು ಜೀವನ ಮಾಡೋದನ್ನ ಕಲಿತಷ್ಟು ನಮ್ಮ ಜೀವನಕ್ಕೆ ಅದುವೇ ಆನಂದ, ಅದುವೇ ಅರ್ಥಪೂರ್ಣವಾದ ಜೀವನ ಅನಿಸುತ್ತೆ. ಡಾಕ್ಟರ್ ತಿಮ್ಮಯ್ಯ ಅವರನ್ನ ಸಂಪರ್ಕ ಮಾಡಲಿಕ್ಕೆ, ಅವ್ರ ಜೊತೆ ಮಾತಾಡಲಿಕ್ಕೆ ಸಂಖ್ಯೆಯನ್ನ ನೀಡ್ತಾ ಇದೀವಿ. 9108534882 ಬೆವರಿನ ಹನಿಗಳ ಪ್ರತಿಫಲವೇ ದವಸದ ರಾಶಿಯು ನೆಲದಲೆ ಅಡಗಿದ ರೈತನಿಗೆ. ಇದುವರೆಗೆ ಭತ್ತ ಚಿತ್ತ ಕಾರ್ಯಕ್ರಮ ಬಿತ್ತರವಾಯಿತು. ಕೊನೆ ಕೊನೆ ಕಡಿ ಕಡಿ ನಿರ್ಮಾಣ ವಿಜಯ್ ಅಂಗಡಿ. ಚಿಂತೆ ಎಲ್ಲ ಸುಳಿ ಸುಳಿ ದುಡಿದ ಕೈಗೆ ಕಡಗ ಹಾಕೋ ಭೂಮಿ. ಕೇಳುಗರೆ, ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ನೇರ ಪ್ರಸಾರದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 16,000 ರೂಪಾಯಿಯಿಂದ 16,600 ರೂಪಾಯಿ, ಅರಬಿಕಾ ಚೆರಿ 9,000ರಿಂದ 9,250 ರೂಪಾಯಿ, ರೋಬೆಸ್ಟಾ ಪಾರ್ಚ್ಮೆಂಟ್ 10,200 ರೂಪಾಯಿಯಿಂದ 10,250 ರೂಪಾಯಿ, ರೋಬಸ್ಟ ಚೆರಿ 4,750 ರೂಪಾಯಿಯಿಂದ 4,800 ರೂಪಾಯಿ, ಅಡಿಕೆ ಧಾರಣೆ ಹಳೆ ಅಡಿಕೆ ಕ್ವಿಂಟಾಲ್ಗೆ 50,000 ರೂಪಾಯಿಯಿಂದ 56,000 ರೂಪಾಯಿ, ಹೊಸ ಅಡಿಕೆ 40,000 ರೂಪಾಯಿಯಿಂದ 46,500 ರೂಪಾಯಿ, ಏಲಕ್ಕಿ ಧಾರಣೆ 1 ಕೆಜಿಗೆ 450 ರೂಪಾಯಿಯಿಂದ 650 ರೂಪಾಯಿ, ಕಾಳುಮೆಣಸು ಕೆಜಿಗೆ 470 ರೂಪಾಯಿಯಿಂದ 475 ರೂಪಾಯಿ, ಶುಂಠಿ ದರ ಕ್ವಿಂಟಾಲ್ಗೆ 2,300 ರೂಪಾಯಿಯಿಂದ 2,500 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ವತಿಯಿಂದ ಅಕಾಡೆಮಿ ಗೌರವ ಪ್ರಶಸ್ತಿ ಪ್ರದಾನ ಮತ್ತೆ ದಸವರ್ಷ ಸಂಭ್ರಮದ ಆಖೇರಿ ಜಂಬರ ಇಂದು ಕೊಡುಗುಗೌಡ ಸಮಾಜ ಮಡಿಕೇರಿಯಲ್ಲಿ ನಡೆತು. ಈ ಹೊತ್ತಲ್ಲಿ ಮುಖ್ಯ ನೆಂಟರಾಗಿ ಭಾಗವಹಿಸಿದ್ದ ಶಾಸಕರಾದ ಕೊಂಬಾರನಜಿ ಬೋಪಯ್ಯನವ ಮಾತಾಡಿ, ಅರೆಭಾಷೆ ಅಕಾಡೆಮಿ ವತಿಯಿಂದ ಕಳೆದ 10 ವರ್ಷದಲ್ಲಿ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಚಟುವಟಿಕೆ ಸೇರಿದಂಗೆ 16 ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದಿದ್ದು ಅರೆಭಾಷೆ ಸಾಹಿತ್ಯ ಬೆಳವಣಿಗೆಗೆ ಶ್ರಮ ಪಟ್ಟಳು. ಸ್ಥಳೀಯ ಭಾಷೆಗಳನ್ನ ಉಳಿಸಿ ಬೆಳೆಸುವ ನಿಟ್ಟಲ್ಲಿ ಸರ್ಕಾರ ಅರೆಭಾಷೆ, ಕೊಡವ, ತುಳು, ಕೊಂಕಣಿ, ಬ್ಯಾರಿ ಸೇರಿದಂಗೆ ಹಲವಾರು ಅಕಾಡೆಮಿಗಳನ್ನ ಶುರು ಮಾಡಿಟ್ಟು ಈ ನಿಟ್ಟಲ್ಲಿ ಅಕಾಡೆಮಿಗಳ ಜೊತೆ ಎಲ್ಲರೂ ಕೈಜೋಡಿಸಕೂತ ಹೇಳ್ದು. ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷರಾದ ನಾಪಂಡ ರವಿಕಾಳಪ್ಪ ಅವರು ಮಾತಾಡಿ, ಕೊಡಗಲಿ ಹಬ್ಬ ಹರಿದಿನಗ ಉಡುಗೆ ತೊಡುಗೆ ಬ್ಯಾರೆ ಜಿಲ್ಲೆ ರಾಜ್ಯಕ್ಕಿಂತ ತುಂಬಾ ವಿಶೇಷ ವಿಭಿನ್ನ ಆಗಿದ್ದು ಪ್ರತಿಯೊಬ್ಬನು ಮಾತೃಭಾಷೆನ ಮಾತಾಡೋಕ್ಕೂ ಅರೆಭಾಷೆನ ಮಾತಾಡೋದ್ರಿಂದ ಸಂಸ್ಕೃತಿನ ಉಳಿಸಿಕೊಂಡು ಹೋಗುತ್ತ ತಿಳಿಸಿದರು. ಈ ಹೊತ್ತಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಪಿಜಿ ಅಂಬೇಕಲ್, ರಂಗಭೂಮಿ ನಾಟಕ ಕಲಿ ಸಾಧನೆ ಮಾಡಿರುವ ತುಕಾರಾಮ ಏನೇಕಲ್, ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಚಂಡೀರ ಕೆ ಬಸಪ್ಪ ಅವಕ್ಕೆ ಅಕಾಡೆಮಿ ಕಡೆಯಿಂದ ಗೌರವ ಪ್ರಶಸ್ತಿ ನೀಡಿ ಪುರಸ್ಕಾರ ಮಾಡಿದ್ರು. ಹಾಗೆ ಮಡಿಕೇರಿ ಆಕಾಶವಾಣಿ ಉದ್ಘೋಷಕರಾಗಿರುವ ಸುಬ್ರಾಯ ಸಂಪಾಜಾವು ಸಂಪಾದಿಸಿರುವ ಅರೆಭಾಷೆ ಸೋಬಾನೆ ಮತ್ತು ಚಂಡೀರ ಕೆ ಬಸಪ್ಪ ಅವರು ಬರೆದಿರುವ ಅರೆಭಾಷೆ ಸುಪ್ರಭಾತ ಸೀಡಿನ ಶಾಸಕರು ಬಿಡುಗಡೆ ಮಾಡಿದ್ರು. ಇದೇ ತಿಂಗಳ ತಾರೀಕು 31ರಂದು ನಡೆಯುವ ಗೌರಿ ಗಣೇಶ ಹಬ್ಬಕ್ಕೆ ಪೂರ್ವಭಾವಿಯಾಗಿ ಇಂದು ಮಡಿಕೇರಿ ಪಾಟೀಲ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಸಭಾಬಾಡಿಲಿ ಇಕೋ ಕ್ಲಬ್ ಆಶ್ರಯದಲ್ಲಿ ಬ್ಯಾರೆ ಬ್ಯಾರೆ ಇಲಾಖೆ ಸಂಘ ಸಂಸ್ಥೆಗಳ ಕೂಡುಕುಟ್ಟಲಿ ನಮ್ಮ ನಡೆ ಹಸಿರೆಡೆಗೆ ಗೋ ಗ್ರೀನ್ ಅಭಿಯಾನದ ಕೊಡಗು ಜಿಲ್ಲಾ ಮಟ್ಟದ ಪರಿಸರ ಸ್ನೇಹಿ ಗಣೇಶ ಹಬ್ಬ ಆಚರಣೆನ ಜನಜಾಗೃತಿ ಅಭಿಯಾನ 2022 ಕುರಿತು ಪರಿಸರ ಪ್ರತಿಜ್ಞಾ ವಿಧಿ ಬೋಧನೆ ಮಾಡಲಾಯಿತು. ಈ ಹೊತ್ತಲ್ಲಿ ಪರಿಸರ ಸ್ನೇಹಿ ಗಣೇಶ ಹಬ್ಬ ಆಚರಣೆ ಹಂಗೆ ಪರಿಸರ ಮಾಲಿನ್ಯ ಜಲಮಾಲಿನ್ಯ ತಡೆಗಟ್ಟಿಗೆ ಬಳಸುವ ನೈಸರ್ಗಿಕ ಬಣ್ಣ ಹಂಗೆ ಪರಿಸರ ಸ್ನೇಹಿ ಗಣೇಶ ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ನೀಡಲಾಯಿತು. ಈ ಹೊತ್ತಲ್ಲಿ ವಿದ್ಯಾರ್ಥಿಗ ಅರಿಶಿಣ ಮತ್ತು ಜೇಡಿ ಮಣ್ಣಿಂದ ತಯಾರು ಮಾಡಿದ ಗಣೇಶ ಮೂರ್ತಿಗಳ ಪ್ರದರ್ಶನ ಮಾಡಿತು. ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಡಿ ರಾಮಯ್ಯಗೌಡರ ಭಾವಚಿತ್ರ ಇರುವ ಬೆಳ್ಳಿ ರಥ ಮತ್ತು ಕಂಚಿನ ಪ್ರತಿಮೆ ಹೊತ್ತ ವಾಹನ ಜಾಥಾ ನಿನ್ನೆ ಕೊಡಗು ಜಿಲ್ಲೆಗೆ ಬಂದ ಹೊತ್ತಲ್ಲಿ ಜಿಲ್ಲೆನ ಹೆಬ್ಬಾಲೆಯಿಂದ ಮಡಿಕೇರಿ ಮುಟ್ಟ ಗೌಡ ಸಮಾಜ ಬಾಂಧವರಿಂದ ದೇಶಪ್ರೇಮಿಗಳಿಂದ ಅದ್ದೂರಿ ಸ್ವಾಗತ ಮಾಡಲಾಯಿತು. ಜಿಲ್ಲಾ ಕೇಂದ್ರ ಮಡಿಕೇರಿನ ಸುದರ್ಶನ ವೃತ್ತದಲ್ಲಿ ಗೌಡ ಸಮುದಾಯದವು ಕೆದಂಬಡಿ ಕುಟುಂಬಸ್ಥರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಲಾಯಿತು. ಪೊನ್ನಂಪೇಟೆ ಕರ್ನಾಟಕ ಪಬ್ಲಿಕ್ ಶಾಲೆನ ಟರ್ಫ್ ಮೈದಾನದಲ್ಲಿ ವಿರಾಜಪೇಟೆ ಕಾವೇರಿ ಕಾಲೇಜು ವತಿಯಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಯೋಗದಲ್ಲಿ ಏರ್ಪಾಟು ಮಾಡಿದ್ದ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಅಂತರ್ ಕಾಲೇಜು ಹೈದಗೂಡೆಗಳ ಹಾಕಿ ಆಟಲಿ ಗೂಡೆಗಳ ವಿಭಾಗದಲ್ಲಿ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು 1ನೇ ಸ್ಥಾನ, ಹಾಗೆ ಹೈದಂಗಳ ವಿಭಾಗದಲ್ಲಿ ವಿರಾಜಪೇಟೆ ಕಾವೇರಿ ಕಾಲೇಜು 1ನೇ ಸ್ಥಾನ ಪಡ್ಕೊಂಡಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಚಂದ್ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾ ಒಳಾಂಗಣದ ಆಟದ ಬಾಣಿಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ನಡೆದಿತು. ಈ ಹೊತ್ತಲ್ಲಿ ಮುಖ್ಯ ನೆಂಟರಾಗಿ ಭಾಗವಹಿಸಿದ್ದ ರಾಷ್ಟ್ರೀಯ ಆಟಗಾರರು ಮತ್ತು ತರಬೇತುದಾರರಾಗಿರುವ ಆಂಟೋನಿ ಡಿಸೋಜಾವು ಮಾತಾಡಿ, ಮುಂದೆ ಬರುವ ಆಟೋಟಗಳಲ್ಲಿ ಹೆಚ್ಚು ಹೆಚ್ಚು ಹೈದಗುಡೆಗ ಭಾಗವಹಿಸೋಕ್ಕೂ ಗುರಿ ಮುಟ್ಟಕ್ಕೂ ತಿಳಿದ್ರೆ ಪರಿಶ್ರಮ ಪಡೋಕ್ಕೂ ಕೊಡಗಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಧನೆ ಮಾಡಿದ ಆಟಗಾರರು ಒಳ್ಳೋತ ಹೇಳ್ದು. ಈ ಹೊತ್ತಲ್ಲಿ ರಾಷ್ಟ್ರೀಯ ಆಟಗಾರರು ಮತ್ತು ತರಬೇತುದಾರರಾದ ಆಂಟೋನಿ ಡಿಸೋಜಾ, ಕೆ ಬಿಂದ್ಯಾ ಮತ್ತು ಸುಬ್ಬಯ್ಯ ಅವ್ರನ್ನ ಸನ್ಮಾನಿಸಿ ಗೌರವಿಸಿದರು. 2022-23ನೇ ಸಾಲಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಮಡಿಕೇರಿನ ಕಚೇರಿಯಲ್ಲಿ ಅದಿನಲ್ಲಿ ಬರುವ ನಾಪೋಕ್ಲು ತೋಟಗಾರಿಕೆ ಕ್ಷೇತ್ರದಲ್ಲಿ ಒಳ್ಳೆ ಮೆಣಸು ಗಿಡಗಳನ್ನ ಇಲಾಖೆ ದರಲ್ಲಿ ಮಾರಾಟ ಮಾಡ್ತಾ ಇದ್ದು ಬೇರು ಬಂದಿರುವ ಒಳ್ಳೆ ಮೆಣಸು ಕಡ್ಡಿಗಳನ್ನ 5.5 ರೂಪಾಯಿನಂಗೆ ಮಾರಾಟ ಮಾಡಲಾದೇತ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದರು. ಸಿಂಗಾಪುರಲ್ಲಿ ಬರುವ ತಿಂಗಳ ತಾರೀಕು 3ರಂದು ನಡೆಯುವ ಅಂತಾರಾಷ್ಟ್ರೀಯ ಏಷ್ಯನ್ ನೆಟ್ಬಾಲ್ ಆಟಕ್ಕೆ ಭಾರತ ತಂಡದ ಉಪನಾಯಕಿಯಾಗಿ ಬಿಸಿ ಮೇಘನಾವು ಆಯ್ಕೆಯಾಗಳು. ಇವು ಮೂಲತಃ ಗೋಣಿಕೊಪ್ಪ ಬಿಎ ಚೆನ್ನಪ್ಪ ಪೂಜಾರಿ ಮತ್ತು ಬಿಸಿ ನಳಿನಾಕ್ಷಿ ಅವರ ಮಗಳಾಗಿತ್ತು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಚಿಪಿಟಿಯಲ್ಲಿ ಶುಭಾರಂಭಗೊಂಡಿದೆ ಗನ್ ಶಾಟ್. ನಮ್ಮಲ್ಲಿ ಎಲ್ಲಾ ರೀತಿಯ ಕೋವಿಗಳ ರಿಪೇರಿ ಮತ್ತು ಸರ್ವಿಸ್, ಒಡಿಕತ್ತಿ ಗೆಜ್ಜೆ ತಂಡ ಲಭ್ಯವಿದೆ. ಗನ್ ಶಾಟ್ ಕಾವೇರಿ ಕಾಂಪ್ಲೆಕ್ಸ್, ಚಿಕ್ಕಪೇಟೆ, ವಿರಾಜಪೇಟೆ. ಕಾಲ್ 9880630392. ಮಾಲೀಕರು ದಿನೇಶ್ ಬೆಳ್ಯಪ್ಪ. ಸುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀನ್ಯಾ ಬೆಂಗಳೂರು. ಇಲ್ಲಿ ಎಂಬಿಎ ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿರ. ಕಾಲ್ 9741864856. ಧನಿವಾಯು ಮೈಸೂರಿನ ಅತ್ಯುತ್ತಮ ಮಾನಸಿಕ ಮತ್ತು ಮದ್ಯವ್ಯಸನ ಪುನರ್ವಸತಿ ಕೇಂದ್ರ. ನಿಮ್ಮ ಮನೆಯವರು ಅಥವಾ ಗೆಳೆಯರು ಮಾನಸಿಕ ರೋಗದಿಂದ ಬಳಲುತ್ತಿದ್ದಾರೆಯೇ? ನೀವು ಮದ್ಯವ್ಯಸನೆಯೇ? ದುಶ್ಚರದಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲವೇ? ಹಾಗಿದ್ದಲ್ಲಿ ಸಂಪರ್ಕಿಸಿ ಧನಿವಾಯು ನ್ಯೂರೋ ಸೈಕಾಟಿಕ್ ಹಾಸ್ಪಿಟಲ್, ಹೆಬ್ಬಾಳ್, ಮೈಸೂರು. ಧನಿವಾಯು ಹಾಗೂ ದೇವದಾನ್ ಫೌಂಡೇಶನ್ ವತಿಯಿಂದ ವಿಶೇಷ ಚೇತನ ಹಾಗೂ ಬುದ್ದಿಮಾಂದ್ಯ ಮಕ್ಕಳಿಗೆ ಸಂಪೂರ್ಣ ವಸತಿ ಶಾಲೆಯ ಸೌಲಭ್ಯವೂ ಇದೆ. ಕಾಲ್ 9663119311. ನೈನ್ ತ್ರಿಬಲ್ ಒನ್. ಫೋನ್ ನಂಬರ್ ಮತ್ತೊಮ್ಮೆ 9663119311. ಕೊಡಗಿನ ಫ್ಯಾಷನ್ ಬಟ್ಟೆಗಳ ಜಗತ್ತಿಗೆ ಮತ್ತೊಂದು ಸೇರ್ಪಡೆ. ಇಂಡಿಯನ್ ಟೆರೇನ್ ಬ್ರಾಂಡೆಡ್ ಶೋರೂಮ್ ಅತಿ ಶೀಘ್ರದಲ್ಲಿ ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ. 5 ವರ್ಷದಿಂದ ಮೇಲ್ಪಟ್ಟ ಬಾಯ್ಸ್ ನ ಕಣ್ಮನ ಸೆಳೆಯುವ ವರ್ಣರಂಜಿತ ಬಟ್ಟೆಗಳು, ಈಗಿನ ಫ್ಯಾಷನ್ಗೆ ಅನುಗುಣವಾದ ಪುರುಷರ ಬ್ರಾಂಡೆಡ್ ಬಟ್ಟೆಗಳು ಈ ವಿಶಾಲ ಮಳಿಗೆಯಲ್ಲಿ. ನಿಮ್ಮ ಫ್ಯಾಷನ್ ಬಟ್ಟೆಗಳು ಇಂಡಿಯನ್ ಟೆರೇನ್ ಬ್ರಾಂಡೆಡ್ ಶೋರೂಮ್ನಲ್ಲಿ. ಇಂಡಿಯನ್ ಟೆರೇನ್ ಬ್ರಾಂಡೆಡ್ ಶೋರೂಮ್, ಫೆಡರೇಷನ್ ಹೆಡ್ ಆಫೀಸ್ ಬಿಲ್ಡಿಂಗ್, ವಿರಾಜಪೇಟೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ. ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ನಾಸ್ ಫರ್ನಿಚರ್ ನಲ್ಲಿ ಗ್ಲಾಸ್ ಡೈನಿಂಗ್ ಸೆಟ್, ವುಡನ್ ಕಾಟ್, ಕಾರ್ನರ್ ಸೋಫಾ, ವುಡನ್ ಸೋಫಾ, ಡ್ರೆಸ್ಸಿಂಗ್ ಮಿರರ್, ಎಲ್ಇಡಿ ಸ್ಟ್ಯಾಂಡ್, ವುಡನ್ ಆಲ್ಮೇರಾ, ನಂದಿ ಟೀಕುಟ್ ಸೋಫಾ ಸೆಟ್. ನೀವು ಬಯಸಿದ ಅಳತೆಗೆ ತಕ್ಕಂತೆ ಫರ್ನಿಚರ್ ಗಳನ್ನು ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳಲಾಗುವುದು. ನಾಸ್ ಫರ್ನಿಚರ್, ಕಾಲೇಜ್ ರೋಡ್, ಮಡಿಕೇರಿ. ಚಿನ್ನದ ಪ್ರತಿ ಕಣದಲ್ಲೂ 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆ. ವಿಶ್ವಾಸದಲ್ಲಿ ಮುಂಚೂಣಿಯಲ್ಲಿರುವ ಇರಿಟಿಯ ಚಿನ್ನಾಭರಣ ಮಳಿಗೆ ತಾಳುಕಂಡತಿಲ್ ಜುವೆಲ್ಲರ್ಸ್. ನಿಮ್ಮ ಮನಸ್ಸಿಗೊಪ್ಪುವ ಮದುವೆ ಚಿನ್ನಾಭರಣಗಳ ಅತಿ ನೂತನ ಡಿಸೈನ್ಸ್ ಹಾಗೂ ಸೆಲೆಕ್ಷನ್ ಗಳಿಗಾಗಿ ಬನ್ನಿ ತಾಳುಕಂಡತಿಲ್ ಜುವೆಲ್ಲರ್ಸ್, ಇರಿಟಿ. ವರ್ಷಂ ಪ್ರತಿ ನಡೆಸಿಕೊಂಡು ಬರುತ್ತಿರುವ ಸೋಮರ್ಪೇಟೆ ಸಮೀಪದ ಹೊನ್ನಮ್ಮನ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಇದೇ 30ರಂದು ಮಂಗಳವಾರ ನಡೆಯಲಿದ್ದು, ಭಕ್ತಾದಿಗಳು ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಶ್ರೀ ಸಿದ್ದೇಶ್ವರ, ಬಸವೇಶ್ವರ ಹಾಗೂ ಸ್ವರ್ಣಗೌರಿ ಹೊನ್ನಮ್ಮ ಸಮಿತಿ ಮನವಿ ಮಾಡಿದೆ. ಸಾರ್ವಜನಿಕರ ಮನೋರಂಜನೆಗಾಗಿ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ ಎಂದು ತಿಳಿಸಿದ್ದಾರೆ. ಎಬಿ ಮಿರಾಕಲ್ ಹರ್ಬಲ್ ಬ್ಯೂಟಿ ಪಾರ್ಲರ್ ನಾಪೋಕ್ಲು, ಇಲ್ಲಿ ಬ್ಯೂಟಿಷಿಯನ್ ತರಬೇತಿ ನೀಡಲಾಗುತ್ತಿದ್ದು, ಕೂಡಲೇ ಅಡ್ಮಿಷನ್ ಆದವರಿಗೆ 6 ತಿಂಗಳ ಕೋರ್ಸ್ಗೆ ಕೇವಲ 6,000 ಶುಲ್ಕ. ಸಂಪರ್ಕಿಸಿ ಎಬಿ ಮಿರಾಕಲ್ ಹರ್ಬಲ್ ಬ್ಯೂಟಿ ಪಾರ್ಲರ್, ವರ್ಣಂ ಕಾಂಪ್ಲೆಕ್ಸ್, FMC ರೋಡ್, ನಾಪೋಕ್ಲು. ಮೊಬೈಲ್ ನಂಬರ್ 9008217534. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ. ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್, APJ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ. ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ವಿರಾಜಪೇಟೆ ತಾಲೂಕು ರುದ್ರಗುಪ್ಪೆ ಶ್ರೀ ಜೋಡು ಭಗವತಿ ದೇವಸ್ಥಾನದಲ್ಲಿ ನಾಡಿದ್ದು ಬುಧವಾರ ಬೆಳಗ್ಗೆ 10 ಗಂಟೆಗೆ ಚೌತಿ ಪೂಜೆ ಹಾಗೂ ಮಧ್ಯಾಹ್ನ ಅನ್ನದಾನವನ್ನು ಏರ್ಪಡಿಸಲಾಗಿದೆ. ಭಗವತ್ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ತಕ್ಕ ಮುಖ್ಯಸ್ಥರು ಕೋರಿದ್ದಾರೆ. ನಿಧನ ಸುದ್ದಿ. ಕಾರ್ಗುಂದ ಗ್ರಾಮತ್ರ ಪುದಿಯ ತಂಡ ಒಕ್ಕಪಟ್ಟೆದಾರ ಸೋಮಯ್ಯಂಗ ಇಂದು ಮರಣಪಟ್ಟಿದ್ದು 97 ಬಯತ್ರ. ಪುದಿಯ ತಂಡ ಸೋಮಯ್ಯಂಗಡ ಅಕಿರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆ ರೊಳಿಯ ಕಾರ್ಗುಂದ ಗ್ರಾಮತ್ರ ಎಂಗಡ ಸ್ವಂತ ಮನೆಯಲ್ಲಿ ನಡ್ಪಾಂದು ಒಕ್ಕಕಾರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಎಡಬುಡತೆ ಮಾಡುವ ಪರಿಶ್ರಮ ಪಿಂಜ ಸಾಧನೆಯಿಂದ ಮಾತ್ರ ಅವರು ನಲ್ಲ ಕಳಿಕಾರನಾಯಿತು ತಯಾರಪ್ಪ ಕೈ ಒಂದು ರಾಷ್ಟ್ರಮಟ್ಟದ ಕಳಿಕಾರ ಪಿಂಜ ರಾಷ್ಟೀಯ ತರಬೇತುದಾರಗಳನ್ನ ಅಂಟೋನಿ ಡಿಸೋಜ ಅಣಚಿ. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅಂಡ ಪುಟ್ಟನ ನಮ್ಮೆರ ಮಾರಿಪತ್, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಂಜ, ಯುವ ಸಬಲೀಕರಣ ಪಿಂಜ, ಕ್ರೀಡಾ ಇಲಾಖೆಯ ಕೂಟಾದ ನೆಲೆ ಮಡಿಕೇರಿಯಲ್ಲಿ ಉಳ್ಳ ಜಿಲ್ಲಾ ಒಳೆಯತ್ರ ಕಳಿಪರಂಬುದು ಇಂದು ನಡೆದ ರಾಷ್ಟೀಯ ಕ್ರೀಡಾನಾಳು ಕಾರ್ಯಕ್ರಮದ ಕೂಡಿ ಅಡಿತು ತಕ್ಕ ಪರಂದ ಅವು ಮೇಜರ್ ಧ್ಯಾನ್ಚಂದ್ ಅಂಡ ಆದರ್ಶ ಎಲ್ಲರಕ್ಕೂ ಬಟ್ಟೆ ಬಳಿ ಆಯ್ತಿರಡು ಎಂದು ಅಣಿತು. ರಾಷ್ಟ್ರ ಪಿಂಜ ಅಂತಾರಾಷ್ಟ್ರ ಮಟ್ಟದ ಕಳಿಕೋವಲು ಜಿಲ್ಲೆಯ ಕಳಿಕಾರ ಇಂಜಚಕ್ಕೆ ಸಾಧನೆ ಮಾಡುವನೇಕೆ ಆಂಡು ಎಂದು ಅಣಿಚಿ. ಯುವ ಸಬಲೀಕರಣ ಪಿನ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಗಳನ್ನು ಗುರುಸ್ವಾಮಿ ತಕ್ಕ ಬರೆದಿತ್ತು. ತಂಗಡ ತಡೀರ ಆರೋಗ್ಯತ್ನ ಕಾತೋಕು ಕಳಿಪದ ಸಹಕಾರಿ ಆಪದಲತೆ ಪರಿಶ್ರಮ ಪಟ್ಟಕ ನಲ್ಲ ಸಾಧನೆ ಮಾಡೋದೊಂದು ಕೆಮಿ ತಕ್ಕ ಅಣಚಿ ಕಾರ್ಯಕ್ರಮತ್ ಬಾರೆ ಬಾರೆ ಕಳಿ ಪೈಪೋಟಿಲ್ ಗದ್ದೆಂಗಕ್ಕೆ ಮೊದ ಕೊಡ್ತದೆ. ಕರ್ನಾಟಕದ ಕನ್ನಡ ಪಾಜೆಕ್ ಆದ್ಯತೆ ಕೊಡಪಾಂಡ ಕೂಟಕ್ಕೆ ಕನ್ನಡದ ಉಪಪಾಜೆಯನ್ನು ಅರೆಭಾಷೆ ಉಳ್ತಿ ಬೋಳ್ತುವುದು ಅವಶ್ಯ.